ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲುನು ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮೀನಿನ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆಯ ಕುರಿತು ಡಾಕ್ಟರ್ ರಾಜೇಶ್ ಕೆ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಸರ್ಗದಲ್ಲಿ ಇಂಧನ ಎನ್ನುವಂತಹದ್ದು ಬರಿದಾಗ್ತಾ ಇರುವಂತಹ ಒಂದು ಮೂಲ ಅಂತ ಹೇಳ್ತೀವಿ. ಅದು ಯಾವತ್ತೂ ಶಾಶ್ವತವಾದಂತಹದ್ದಲ್ಲ, ಒಂದಲ್ಲ ಒಂದು ದಿವಸ ಖಾಲಿ ಆಗ್ಬೋದು ಅಂತ ಹೇಳಿ. ನಾವು ಇವತ್ತು ಪಡಿತಾ ಇರುವಂತಹ LPG ಅಥವಾ ಗೃಹ ಬಳಕೆಯ ಇಂಧನ ಬಹಳ ಬೇಗನೆ ಬರಿದಾಗುವಂತಹ ಒಂದು ಇಂಧನ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನೋಡಿದರೆ ಪರ್ಯಾಯ ಒಂದು ಇಂಧನ ಮೂಲದ ಬಗ್ಗೆಯೂ ಕೂಡ ನಾವು ಆವಾಗವಾಗ ಯೋಚನೆ ಮಾಡ್ತಾ ಇರ್ತೀವಿ, ಯಾವ ಒಂದು ಇಂಧನವನ್ನು ನಾವು ಬಳಕೆ ಮಾಡ್ಬೋದು ಅಂತ. ಮೀನಿನ ತ್ಯಾಜ್ಯದಿಂದ ಒಂದು ಜೈವಿಕ ಅನಿಲದ ಒಂದು ಉತ್ಪಾದನೆಯನ್ನು ಯಾವ ರೀತಿ ಮಾಡ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಈಗ ನೋಡಿ, ಈ ಮೀನಿನಿಂದ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಬಹುದು, ಹಾಗೆ ಇದನ್ನು ಅಡುಗೆ ತಯಾರಿಕೆಯಲ್ಲಿ ಸಹ ನಾವು ಉಪಯೋಗವನ್ನು ಮಾಡಬಹುದು. ನಮ್ಮಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮೀನಿನ ತ್ಯಾಜ್ಯವನ್ನು ಉಪಯೋಗ ಮಾಡಿ ಜೈವಿಕ ಅನಿಲವನ್ನು ತಯಾರು ಮಾಡಿದ್ದೀವಿ, ಮತ್ತು ಈಗಾಗಲೇ ನಾವು ಇದನ್ನು ಅಡುಗೆಗೂ ಕೂಡ ಉಪಯೋಗ ಮಾಡ್ತಾ ಇದ್ದೀವಿ. ಈ ಒಂದು ಪರಿಕಲ್ಪನೆ ನಮ್ಮಲ್ಲಿ ಹೇಗೆ ಬಂತು ಅಂತ ಹೇಳೋದಾದರೆ, ನಮ್ಮಲ್ಲಿ ಸಂಶೋಧನೆಗಾಗಿ ಸಾಕಷ್ಟು ಮೀನುಗಳನ್ನು ಪ್ರಯೋಗಾಲಯಕ್ಕೆ ತರ್ತಾ ಇದ್ವಿ. ಈ ತಂದಂಥ ಮೀನುಗಳನ್ನು ಅಧ್ಯಯನ ಮಾಡಿದ ನಂತರ ಅದು ಉಳಿದಂಥ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥದ್ದು ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ನಮ್ಮ ಸಂಶೋಧನಾ ಕೇಂದ್ರದ ಎಲ್ಲ ವಿಜ್ಞಾನಿಗಳು ಸೇರಿ ಈ ಮೀನಿನ ತ್ಯಾಜ್ಯವನ್ನು ಉಪಯೋಗ ಮಾಡಿ ಏನಾದರೂ ಅಡುಗೆ ಅನಿಲ ಅಥವಾ ಈ ಥರದ್ದು ಏನಾದರೂ ಉತ್ಪಾದನೆ ಮಾಡಲಿಕ್ಕೆ ಆಗ್ತದ ಅಂತ ನಾವೊಂದು ಚಿಂತನೆಯನ್ನು ಮಾಡಬೇಕಾದ್ರೆ, ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ್ ಅಭಿಯಾನ ಕೂಡ ಬಂತು. ಸೊ ನಾವು ಇದರ ಚಿಂತನೆ ನಡೆಸಿದ ನಂತರ ಎಲ್ಲಿಯಾದರೂ ಈ ರೀತಿಯಾದಂತಹ ಒಂದು ಜೈವಿಕ ಅನಿಲದ ಉತ್ಪಾದನೆ ಮೀನಿನ ತ್ಯಾಜ್ಯದಿಂದ ಆಗ್ತಾ ಇದೆಯಾ ಅನ್ನೋದನ್ನು ಹುಡುಕಾಟವನ್ನು ನಡೆಸಿದ್ವಿ. ಈ ಹುಡುಕಾಟ ನಡೆಸುವಾಗ ನಮಗೆ ಒಂದು ತಿಳಿದು ಬಂದಂತಹ ವಿಚಾರ ಏನಂದರೆ, ಕೇರಳದ ಎರ್ನಾಕುಲಂ ಅನ್ನುವಂಥ ಒಂದು ಪಟ್ಟಣದ ಮುನಂಬಂ ಅನ್ನುವಂಥ ಪ್ರದೇಶದಲ್ಲಿ ಈ ಫೈಬರಿಂದ ಮಾಡಿರುವಂತಹ ಜೈವಿಕ ಅನಿಲ ಯಂತ್ರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರಲ್ಲಿ ಮೀನಿನಿಂದ ಯಾರಾದರೂ ಮಾಡ್ತಾ ಇದ್ದಾರೆ ಅಂತ ವಿಚಾರಿಸಿದಾಗ, ಮೀನಿನಿಂದ ಮಾಡಬಹುದು ಆದರೆ ಕಮರ್ಷಿಯಲ್ ಸ್ಕೇಲಲ್ಲಿ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಅನ್ನುವಂಥದ್ದು ಕಂಡುಬಂತು. ಮೊದಲು ನಾವು ಪ್ರಯೋಗಾತ್ಮಕವಾಗಿ ನಮ್ಮಲ್ಲಿ ಮಾಡುವ, ಅದಾದ ನಂತರ ಅದು ಸಕ್ಸಸ್ ಆದರೆ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಪಡುವ ಅಂತೇಳಿ ನಾವು ನಮ್ಮಲ್ಲಿ ಕಳೆದ ನವೆಂಬರ್ನಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ವಿ. ಅದು ಈಗ ಬಹಳ ಚೆನ್ನಾಗಿ ನಡೀತಾ ಇದೆ. ನಾವು ಪ್ರತಿದಿನ ಮೀನಿನ ತ್ಯಾಜ್ಯ ಮತ್ತು ತರಕಾರಿಯನ್ನು ಅದಕ್ಕೆ ಹಾಕ್ತಾ ಇದ್ದೀವಿ. ಇದರಲ್ಲಿ ಬಂದಂಥ ಜೈವಿಕ ಅನಿಲದಿಂದ ನಮ್ಮ ಕ್ಯಾಂಟೀನ್ನಲ್ಲಿ ಇವಾಗಲೇ ಅಡುಗೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 16 ವರ್ಷಗಳಿಂದ ರೈತರು ಬಳಕೆ ಮಾಡ್ತಾ ಇದ್ದಂಥ ಒಂದು ಈ ಗೋಬರ್ ಅನಿಲ ಸ್ಥಾವರ ಅಥವಾ ಒಂದು ಗೋಬರ್ ಗ್ಯಾಸ್ ಅಂತ ಹೇಳ್ತೀವಲ್ಲ, ಇದಕ್ಕೂ ಈ ಮೀನಿನಿಂದ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡುವಂತಹ ಈ ಜೈವಿಕ ಅನಿಲಕ್ಕೂ ಯಾವ ರೀತಿ ಒಂದು ವ್ಯತ್ಯಾಸ ಇದೆ? ಕಾರ್ಯವಿಧಾನದಲ್ಲಿ ಅಥವಾ ವಿನ್ಯಾಸದಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲಿ ಕಂಡುಬರೋದಿಲ್ಲ. ಆದರೆ ಗಾತ್ರದಲ್ಲಿ ಮತ್ತು ಈ ಘಟಕದ ಉತ್ಪಾದನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳನ್ನು ನೋಡಿದಾಗ ನಮಗೆ ಸಾಕಷ್ಟು ಬದಲಾವಣೆಗಳು ಕಂಡುಬರ್ತವೆ. ಮೊದಲೆಲ್ಲ ಈ ಕಬ್ಬಿಣದಲ್ಲಿ ಮಾಡಿದಂತಹ ದೊಡ್ಡ ದೊಡ್ಡ ಡ್ರಮ್ಗಳನ್ನು ಅಥವಾ ಕಾಂಕ್ರೀಟ್ನಲ್ಲಿ ಮಾಡಿದಂತಹ ಮುಚ್ಚಿದ ತೊಟ್ಟಿಗಳನ್ನ ಉಪಯೋಗ ಮಾಡ್ತಾ ಇದ್ದನ್ನು ನಾವು ನೋಡಿದ್ದೇವೆ. ಹೌದು. ಆದರೆ ಈಗ ಈ ಕಾಂಕ್ರೀಟ್ದಾಗಲಿ ಅಥವಾ ಕಬ್ಬಿಣದಿಂದ ಮಾಡಿದಂಥ ಡ್ರಮ್ಗಳು ತುಂಬ ಜಾಗವನ್ನು ಆಕ್ರಮಣ ಮಾಡ್ಕೋದ್ರಿಂದ ಈಗ ಫೈಬರ್ನಲ್ಲಿ ಮಾಡಿದಂಥ ಸಣ್ಣ ಗಾತ್ರದ ತೊಟ್ಟಿಗಳು ಪ್ರಚಲಿತದಲ್ಲಿ ಇದ್ದಾವೆ. ಇವುಗಳನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಸುಲಭವಾಗಿ ಸಾಗಿಸ್ಬೋದಾಗಿದೆ. ಮತ್ತು ಈ ಘಟಕಗಳು ಯಾವುದೇ ರೀತಿಯಾದಂಥ ಹಾನಿಗೊಳಗಾದರೆ ಅಥವಾ ರಂಧ್ರಗಳೇನಾದರೂ ಆಗಿ ಅದರಲ್ಲಿ ಸೋರಿಕೆ ಕಂಡುಬಂದಂತಹ ಪಕ್ಷದಲ್ಲಿ ಇವನ್ನ ನಾವು ಸುಲಭವಾಗಿ ದುರಸ್ತಿ ಮಾಡ್ಬೋದು. ಆದರೆ ಮೊದಲು ಉಪಯೋಗ ಮಾಡ್ತಿದ್ದಂತಹ ಕಬ್ಬಿಣದ ಡ್ರಮ್ಗಳಲ್ಲಿ ರಂಧ್ರಗಳೇನಾದರೂ ಆದರೆ ಮತ್ತು ಸೋರಿಕೆ ಕಂಡುಬಂತದ ಪಕ್ಷದಲ್ಲಿ ದುರಸ್ತಿ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು, ಮತ್ತು ಇಡೀ ಡ್ರಮ್ಮನ್ನು ನಾವು ಬದಲಾಯಿಸಬೇಕಾಗ್ತಿತ್ತು. ಹಾಗಾಗಿ ಈಗಿನ ಫೈಬರ್ ತೊಟ್ಟಿಗಳು ಅಧಿಕ ಬಾಳಿಕೆ ಬರ್ತವೆ, ಜೊತೆಗೆ ಇದನ್ನು ಸುಲಭವಾಗಿ ನಾವು ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಎಷ್ಟರ ಮಟ್ಟಿಗೆ ಈ ಘಟಕಕ್ಕೆ ಒಂದು ಸ್ಥಳಾವಕಾಶದ ಒಂದು ಅಗತ್ಯ ಬರ್ತದೆ? ಈಗ ನಮ್ಮಲ್ಲಿ ಹೇಳೋದಾದರೆ ಸ್ಥಳಾವಕಾಶ ತುಂಬಾ ಕಡಿಮೆ. ನಮ್ಮಲ್ಲಿ ಈಗ ಒಂದು 2 ಟನ್ ಅಂತ ಏನು ಹೇಳ್ತೀವಿ, ಅದನ್ನು 2 ಮೀಟರ್ ಕ್ಯೂಬ್ ಅಥವಾ 2 ಚದರ ಮೀಟರ್ ಅಂತ ಹೇಳ್ತಾರೆ. ಇರುವಂತಹ ಒಂದು ಘಟಕಕ್ಕೆ ಸುಮಾರು 5 ಚದರ ಅಡಿಯಷ್ಟು ಸ್ಥಳ ಸಾಕಾಗ್ತದೆ. ಮತ್ತು ಮೊದಲಿನಾಗೆ ಯಾವುದೇ ರೀತಿಯಾದ ಹೊಂಡ ತೆಗೆಯುವಂಥದ್ದು, ಕಾಂಕ್ರೀಟ್ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಮತ್ತು ನಾವು ಹಾಕುವಂಥ ತ್ಯಾಜ್ಯದ ತೊಟ್ಟಿ ಸಹ ಈ ಯೂನಿಟ್ನ ಒಟ್ಟಿಗೆನೆ ಇರೋದರಿಂದ ಅಲ್ಲೂ ಕೂಡ ನಾವು ಜಾಗವನ್ನು ಕಡಿಮೆ ಉಪಯೋಗ ಮಾಡ್ಕೋಬಹುದು. ಮತ್ತು ಇದರಿಂದ ಬರುವಂತಹ ಹೊರಬರುವಂತಹ ಸ್ಲರ್ರಿ ಅಥವಾ ಗೊಬ್ಬರದ ನೀರು ಅಂತ ಏನು ಹೇಳ್ತೀವಿ, ಅದನ್ನು ನಾವು ಸಣ್ಣ ಒಂದು ಬಕೆಟ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಬೇರೆ ಒಂದು ಜಾಗಕ್ಕೆ ಸ್ಥಳಾಂತರ ಕೂಡ ಮಾಡಬಹುದಾಗಿದೆ. ಆಮೇಲೆ ಈಗ ಈ ಜೈವಿಕ ಘಟಕಕ್ಕೆ ಬರೀ ಮೀನಿನ ತ್ಯಾಜ್ಯವನ್ನು ಮಾತ್ರ ಬಳಕೆ ಮಾಡುವಂಥದ್ದು ಅಥವಾ ಇನ್ನಿತರ ಒಂದು ತ್ಯಾಜ್ಯವನ್ನು ಕೂಡ ಬಳಕೆ ಮಾಡಬಹುದಾ? ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಮೀನನ್ನ ಅಥವಾ ಬೇರೆ ತ್ಯಾಜ್ಯವನ್ನು ಇಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಯಾವುದೇ ಒಂದು ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ನಾವು ಮೈಕ್ರೋಬಿಯಲ್ ಲೋಡ್ ಅಂತ ಹೇಳ್ತೇವೆ, ಸೂಕ್ಷ್ಮಾಣು ಜೀವಿಗಳ ಒಂದು ನಿರ್ಮಾಣದ ಒಂದು ಅವಶ್ಯಕತೆ ಇರ್ತದೆ. ಮೊಟ್ಟ ಮೊದಲ ಬಾರಿಗೆ ನಾವು ಸಗಣಿಯನ್ನು ಉಪಯೋಗ ಮಾಡಬೇಕಾಗ್ತದೆ. ಈ ಸಗಣಿಯಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿರ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಅಂಶಗಳು ಕೂಡ ಇರ್ತದೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಘಟಕವನ್ನು ಸ್ಥಾಪನೆ ಮಾಡುವಾಗ ಸುಮಾರು 100 ಕೆಜಿಯಷ್ಟು ಸಗಣಿಯನ್ನು ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ಈ ಒಂದು ಘಟಕಕ್ಕೆ ಹಾಕಬೇಕಾಗ್ತದೆ. ಈ ಘಟಕಕ್ಕೆ ಹಾಕಿದ ಸುಮಾರು 10-15 ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮಜೀವಿಗಳು ಇಲ್ಲಿ ಉತ್ಪಾದನೆ ಆಗೋದನ್ನ ನಾವು ನೋಡಬಹುದು. ಮತ್ತು ತದನಂತರ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದಂಥ ಮೀನಿನ ತ್ಯಾಜ್ಯ ಹಾಗೂ ಅಷ್ಟೇ ಪ್ರಮಾಣದ ಹಣ್ಣು ಅಥವಾ ತರಕಾರಿಗಳ ತ್ಯಾಜ್ಯವನ್ನು ಇದರಲ್ಲಿ ನಾವು ಮಿಶ್ರಣ ಮಾಡೋದರಿಂದ ಪ್ರತಿದಿನ ನಮಗೆ ಯಥೇಚ್ಛವಾಗಿ ಒಂದು ಜೈವಿಕ ಅನಿಲ ಉತ್ಪಾದನೆ ಆಗೋದನ್ನು ನಾವು ನೋಡಬಹುದು. ಅಂದರೆ ಎಷ್ಟು ಪ್ರಮಾಣದಲ್ಲಿ ಮೀನು ಮತ್ತು ಈ ತರಕಾರಿಗಳಾಗ್ಬೋದು ಅಥವಾ ಹಣ್ಣಿನ ಒಂದು ವೇಸ್ಟೇಜ್ ಆಗ್ಬೋದು ಇವುಗಳನ್ನು ಹಾಕಬೇಕಾಗ್ತದೆ ಮತ್ತು ಎಷ್ಟು ದಿವಸಕ್ಕೆ ಒಂದು ಸಾರಿ ಹಾಕುವಂಥದ್ದು? ಇದು ನೀವು ಕೇಳಿ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದಿರ. ಇದು ಯಾವುದರ ಮೇಲೆ ಅಂದರೆ ಈ ಘಟಕದ ಗಾತ್ರ ಮತ್ತು ನಾವು ಪ್ರತಿನಿತ್ಯ ನಮಗೆ ಅವಶ್ಯಕತೆ ಇರುವಂಥ ಜೈವಿಕ ಅನಿಲದ ಮೇಲೆ ಈ ತ್ಯಾಜ್ಯ ಹಾಕುವಂತಹ ಪ್ರಮಾಣ ಅವಲಂಬಿತವಾಗಿರ್ತದೆ. ಈಗ ನಾನು ಆಗಲೇ ಹೇಳಿದಾಗೆ ನಮ್ಮಲ್ಲಿ 2 ಟನ್ ಸಾಮರ್ಥ್ಯದ ಅಂದರೆ 2 ಚದರ ಮೀಟರ್ 2 ಮೀಟರ್ ಕ್ಯೂಬ್ ಇರುವಂತಹ ಒಂದು ಯೂನಿಟ್ ಇದೆ. ಇದರಲ್ಲಿ ನಮ್ಮ ಕ್ಯಾಂಟೀನಲ್ಲಿ ಸುಮಾರು 20 ಜನಕ್ಕೆ ಪ್ರತಿದಿನ ನಾವು ಅಡುಗೆ ಮಾಡ್ತೇವೆ. ಇದಕ್ಕೆ ನಾವು ಪ್ರತಿನಿತ್ಯ 5-6 ಕೆಜಿಯಷ್ಟು ಮೀನಿನ ತ್ಯಾಜ್ಯವನ್ನು ಹಾಕ್ತೇವೆ. ಹಾಗೆ ಅಷ್ಟೇ ತೂಕದ ಹಣ್ಣು ತರಕಾರಿಗಳ ತ್ಯಾಜ್ಯವನ್ನು ಕೂಡ ನಾವು 10 ಲೀಟರ್ ನೀರಿನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿನಿತ್ಯ ಹಾಕ್ತೇವೆ. ಮತ್ತು ಈಗ ಸಣ್ಣ ಕುಟುಂಬ ಏನಾದರೂ ಆದರೆ, 4-5 ಜನ ಇರುವಂಥ ಒಂದು ಕುಟುಂಬ ಆದರೆ ಈ ಜೈವಿಕ ಅನಿಲದ ಅವಶ್ಯಕತೆ ತುಂಬಾ ಕಡಿಮೆ ಇರ್ತದೆ. ಆಗ ನಾವು 1 ಟನ್ ಸಾಮರ್ಥ್ಯ ಅಥವಾ 1 ಮೀಟರ್ ಕ್ಯೂಬ್ ಸಾಮರ್ಥ್ಯ ಇರುವಂತಹ ಘಟಕವನ್ನು ನಾವು ಉಪಯೋಗ ಮಾಡಿದ್ರೆ ಸಾಕಾಗ್ತದೆ. ಮತ್ತೆ ಅದ್ರ ಸೈಜ್ ಕಡಿಮೆ ಆದಾಗೆ ಅದರ ವೇಸ್ಟೇಜ್ ಪ್ರಮಾಣ ಕೂಡ ನಾವು ಕಡಿಮೆ ಆಗ್ತಾ ಹೋಗಬೇಕಾಗ್ತದೆ. ಮತ್ತೆ ನೀವು ಕೇಳಿದ್ರೆ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅನ್ನೋದನ್ನ, ಇನ್ನು ಎಷ್ಟು ದಿವಸಕ್ಕೊಮ್ಮೆ ಹಾಕಬೇಕು ಅನ್ನೋದು ಕೂಡ ಜೈವಿಕ ಅನಿಲದ ಮೇಲೆ ಅವಲಂಬಿತವಾಗಿರ್ತದೆ. ನಾವು ಬಂದಂಥ ಜೈವಿಕ ಅನಿಲವನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ತಾ ಇದ್ದೀವಿ ಅಂತಾದರೆ ನಾವು ಪ್ರತಿನಿತ್ಯ ಈ ವೇಸ್ಟನ್ನು ಹಾಕಬೇಕಾಗ್ತದೆ. ಅಥವಾ ಉತ್ಪಾದನೆ ಆದಂಥ ಅನಿಲದಲ್ಲಿ ಕೇವಲ 50% ಅಥವಾ ಅದಕ್ಕಿಂತ ಕಡಿಮೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂದಾಗ 2 ದಿನಗಳಿಗೊಮ್ಮೆ ನಾವು ತ್ಯಾಜ್ಯವನ್ನು ಹಾಕಿದರೆ ಸಾಕಾಗ್ತದೆ. ಹಾಗಾಗಿ ಹಾಕುವಂಥ ವೇಸ್ಟು ಕೂಡ ಉತ್ಪಾದನೆ ಆಗುವಂಥ ಅನಿಲದ ಮೇಲೆ ಮತ್ತು ಘಟಕದ ಗಾತ್ರದ ಮೇಲೆ ಕೂಡ ಅವಲಂಬಿತವಾಗಿರ್ತದೆ. ಅಂದರೆ ಈಗ ಮೀನಿನ ಜೊತೆಗೆ ಅಂದರೆ ಮೀನಿನ ತ್ಯಾಜ್ಯದ ಜೊತೆಗೆ ಹಣ್ಣು ಮತ್ತು ತರಕಾರಿಗಳ ತ್ಯಾಜ್ಯವನ್ನು ಹಾಕುವಂಥ ಒಂದು ಉದ್ದೇಶ ಏನು, ಹಾಗೂ ಎಲ್ಲ ರೀತಿಯಾದಂಥ ಹಣ್ಣು ಮತ್ತು ತರಕಾರಿಗಳ ತ್ಯಾಜ್ಯವನ್ನು ಬಳಕೆ ಮಾಡ್ಬೋದಾ? ಇಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಹಾಕುವಂಥ ಒಂದು ಮುಖ್ಯ ಉದ್ದೇಶ ಏನಂದರೆ ಇವುಗಳಲ್ಲಿ ಸಾಕಷ್ಟು ನಾರಿನ ಅಂಶ ಅಂತ ಏನು ಹೇಳ್ತೀವಿ ನಾವು, ಅದನ್ನು ರಫೇಜ್ ಅಂತ ಹೇಳ್ತೇವೆ. ಇದಿರೋದ್ರಿಂದ ಸೂಕ್ಷ್ಮಜೀವಿಗಳು ಮೀನಿನ ತ್ಯಾಜ್ಯವನ್ನು ಸುಲಭವಾಗಿ ಕರಗಿಸೋದಕ್ಕೆ ಈ ಹಣ್ಣು ತರಕಾರಿಗಳು ಒಂದು ಸಹಾಯವನ್ನು ಮಾಡ್ತವೆ. ಮತ್ತು ಹೀಗೆ ಕರಗೋದ್ರಿಂದ ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಜೈವಿಕ ಅನಿಲದ ಉತ್ಪಾದನೆಗೆ ಅನುಕೂಲವನ್ನು ಮಾಡಿಕೊಡ್ತವೆ. ಜೊತೆಗೆ ಈ ಹಣ್ಣು ತರಕಾರಿಗಳಲ್ಲೂ ಸಹ ಒಳ್ಳೆಯ ಪ್ರಮಾಣದಲ್ಲಿ ಜೈವಿಕ ಅನಿಲದ ಉತ್ಪಾದನೆ ಮಾಡುವಂಥ ಒಂದು ಅಂಶ ಇದೆ. ಹಾಗಾಗಿ ನಾವು ಹಣ್ಣು ತರಕಾರಿಗಳನ್ನು ಮೀನಿನ ಒಟ್ಟಿಗೆ ಹಾಕಬೇಕಾಗ್ತದೆ. ಮತ್ತು ಇಲ್ಲಿ ಎಲ್ಲ ರೀತಿಯಾದಂಥ ಹಣ್ಣು ಮತ್ತು ತರಕಾರಿಗಳನ್ನು ಉಪಯೋಗ ಮಾಡಬೇಕಾ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ನಾವು ಹಾಕ್ಲಿಕ್ಕಾಗಲ್ಲ. ಕೆಲವು ಹಣ್ಣು ಅಥವಾ ತರಕಾರಿಗಳಲ್ಲಿ ಆಮ್ಲೀಯ ಅಂಶ ಅಥವಾ ಆ್ಯಸಿಡ್ ಕಂಟೆಂಟ್ ಅಂತ ನಾವೇನು ಹೇಳ್ತೀವಿ, ಆ ಆ್ಯಸಿಡ್ ಕಂಟೆಂಟ್ ಇರುವಂತಹ ಹಣ್ಣುಗಳನ್ನು ನಾವು ಉಪಯೋಗ ಮಾಡಿದಾಗ ಆ ರಸಸಾರ ಘಟಕದ ರಸಸಾರ ಕಡಿಮೆ ಆಗ್ತದೆ. ಈಗ ಒಂದು ಸಲ ಘಟಕದ ರಸಸಾರ ಕಡಿಮೆ ಆದ ತಕ್ಷಣ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಆದ ನಂತರ ಜೈವಿಕ ಅನಿಲದ ಉತ್ಪಾದನೆಯಲ್ಲೂ ಕೂಡ ನಾವು ಕುಂಠಿತವನ್ನು ಕಾಣಬೇಕಾಗ್ತದೆ. ಹಾಗಾಗಿ ಈ ಕೆಲವು ತರಕಾರಿಗಳಾದಂತಹ ಲಿಂಬೆ ಅಥವಾ ಟೊಮ್ಯಾಟೊ ಮತ್ತು ಹಣ್ಣುಗಳಾದಂತಹ ಮೋಸಂಬೆ, ಕಿತ್ತಳೆ, ಇವನ್ನ ನಾವು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಹೆಚ್ಚಿನ ಆಮ್ಲೀಯ ಅಥವಾ ಆ್ಯಸಿಡ್ ಕಂಟೆಂಟ್ಗಳು ಇರೋದರಿಂದ ಇದನ್ನು ನಾವು ಉಪಯೋಗ ಮಾಡಬಾರ್ದು. ಆದಷ್ಟು ಈ ತರಕಾರಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ರೀತಿಯಾದಂತಹ ತರಕಾರಿಗಳನ್ನು ನಾವು ಇದರಲ್ಲಿ ಉಪಯೋಗ ಮಾಡ್ಬೋದಾಗಿದೆ. ಆಮೇಲೆ ಈಗ ಉಳಿಕೆ ಇರ್ತದಲ್ಲ, ಸಾಮಾನ್ಯ ಈಗ ಸಾಂಬಾರು ಸಾರು ಅಂಥದ್ದೆಲ್ಲ ಮಾಡಿರ್ತಾರೆ ಅಥವಾ ಇಂಥದ್ದೆಲ್ಲ, ಅದನ್ನು ಕೂಡ ಬಳಕೆ ಮಾಡ್ಬೋದು ಹುಳಿ ಮಜ್ಜಿಗೆ ಇಂಥದ್ದೆಲ್ಲ? ಹುಳಿ ಮಜ್ಜಿಗೆಯನ್ನು ನಾವಿಲ್ಲಿ ಉಪಯೋಗ ಮಾಡಲಿಕ್ಕೆ ಬರಲ್ಲ. ಆದರೆ ಅನ್ನವನ್ನು ಸ್ವಲ್ಪ ಪ್ರಮಾಣದಲ್ಲಿ, ಈಗ ಒಂದು 4 ಅಥವಾ 5 ಕೆಜಿ ವೇಸ್ಟಲ್ಲಿ ಒಂದು 1/2 ಕೆಜಿ 1 ಕೆಜಿಯಷ್ಟು ಅನ್ನವನ್ನು ಮತ್ತು ಹುಳಿ ಇಲ್ಲದಂಥ ಸಾಂಬಾರುಗಳನ್ನು ನಾವು ಇಲ್ಲಿ ಉಪಯೋಗ ಮಾಡ್ಬೋದು. ಆಮೇಲೆ ಈಗ ಈ ಜೈವಿಕ ಅನಿಲ ಮತ್ತು ಎಲ್ ಪಿ ಜಿ ಸಿಲಿಂಡರ್ ಬಗ್ಗೆ ನಾವು ಪ್ರಾರಂಭದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ವಿ, ಅದರ ಒಂದು ಕೊರತೆಯನ್ನು ನೀಗಿಸಬೇಕು ಅಂತ ಹೇಳಿ, ಇದಕ್ಕೂ ಏನು ವ್ಯತ್ಯಾಸ? ಈ ಜೈವಿಕ ಅನಿಲ ಇರುವಂಥದ್ದು ಇದರಲ್ಲಿ ರಾಸಾಯನಿಕ ಕಾಂಪೌಂಡ್ ಬಂದ್ಬಿಟ್ಟು ಮೀಥೇನ್ ಅನ್ನುವಂಥದ್ದು, ಅದೇ ಮತ್ತು ಎಲ್ ಪಿ ಜಿಯಲ್ಲಿ ಇರುವಂಥದ್ದು ಪ್ರೋಪೇನ್ ಅನ್ನುವಂಥದ್ದು, ಕೆಲವು ಸಂದರ್ಭದಲ್ಲಿ ಬ್ಯೂಟೇನ್ ಅನ್ನುವಂಥ ಒಂದು ಕೆಮಿಕಲ್ನು ಸಹ ಇಲ್ಲಿ ಉಪಯೋಗ ಮಾಡ್ತಾರೆ. ನಾವು ಯಾವುದೇ ರೀತಿಯಲ್ಲೂ ಈ ಎರಡು ಅನಿಲಗಳನ್ನು ಹೋಲಿಕೆ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಎಲ್ ಪಿ ಜಿಗೆ ಹೆಚ್ಚಿನ ಸಾಂದ್ರತೆ ಇರ್ತದೆ. ಸಾಂದ್ರತೆ ಅಂದರೆ ನಾವು ಡೆನ್ಸಿಟಿ ಅಂತ ಏನು ಹೇಳ್ತೀವಿ, ಆ ಡೆನ್ಸಿಟಿ ಎಲ್ ಪಿ ಜಿಯಲ್ಲಿ ಹೆಚ್ಚಿರ್ತದೆ. ಮತ್ತು ಈ ಎಲ್ ಪಿ ಜಿ ಅನಿಲ ಒಂದು ಪ್ರಮಾಣದಷ್ಟು ಇಲ್ಲಿ ಒತ್ತಿ ಉರಿಬೇಕಾದ್ರೆ ಸುಮಾರು 25% ಆಮ್ಲಜನಕವನ್ನು ಅದು ಬಳಸ್ಕೋತದೆ. ಅದೇ ನಮ್ಮ ಜೈವಿಕ ಅನಿಲ ಇದರದ್ದು ಡೆನ್ಸಿಟಿ ಬಹಳ ಕಡಿಮೆ, ಆ ಡೆನ್ಸಿಟಿ ಬಹಳ ಕಡಿಮೆ ಇದ್ದು ಇದು 1% ಅನಿಲ ಹೊತ್ತು ಉರಿಬೇಕಾದ್ರೆ ಕೇವಲ 10% ಆಮ್ಲಜನಕದ ಅವಶ್ಯಕತೆ ಇಲ್ಲಿ ಇದೆ. ಹಾಗಾಗಿ ಜೈವಿಕ ಅನಿಲವನ್ನು ನಾವು ಪರಿಸರ ಸ್ನೇಹಿ ಅಂತ ಕೂಡ ಇಲ್ಲಿ ನಾವು ಕರೀಬಹುದು. ಮತ್ತು ತೂಕಕ್ಕೆ ಹೋಲಿಸಿದಾಗ 1 ಕೆಜಿ ಜೈವಿಕ ಅನಿಲ ಕೇವಲ 0.1 to 0.2 ಅಂದರೆ 100 to 200 grams ತೂಕಕ್ಕೆ ಮಾತ್ರ ಸಮವಾಗಿರ್ತದೆ. ಇದು ಸಹ ನಾವು ಹಾಕುವಂಥ ತ್ಯಾಜ್ಯದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರ್ತದೆ. ಈಗ ನೀವು ಆವಾಗಲೇ ಕೇಳಿದ್ರಿ, ನಾವು ಅನ್ನವನ್ನು ಸಾರನ್ನು ಅಥವಾ ಉಳಿದಂಥ ಪದಾರ್ಥಗಳನ್ನು ಹಾಕ್ಬೋದಾ ಅಂತ, ಅದನ್ನು ಹಾಕಿದಾಗ ತೊಂದರೆ ಏನಿಲ್ಲ, ಆದರೆ ಜೈವಿಕ ಅನಿಲದ ಉತ್ಪಾದನೆಯಲ್ಲಿ ಸ್ವಲ್ಪ ಮಟ್ಟಿನ ಕುಂಠಿತವನ್ನು ನಾವು ಕಾಣ್ಬೋದಷ್ಟೇ. ಆದರೆ ಅದರಲ್ಲೂ ಕೂಡ ಜೈವಿಕ ಅನಿಲ ಉತ್ಪಾದನೆ ಆಗ್ತದೆ. ಈಗ ಒಂದೇ ಒಂದು ಅಡುಗೆ ಕೋಣೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ನ ಉಪಯೋಗಿಸಬೇಕು ಮತ್ತು ಈ ಜೈವಿಕ ತ್ಯಾಜ್ಯದ ಒಂದು ಅನಿಲವನ್ನು ಕೂಡ ಉಪಯೋಗಿಸಬೇಕು ಅಂತಿದ್ರೆ ಈ ಸ್ಟೌಗಳು ಅಂತ ಹೇಳ್ತೀವಿ ಅಥವಾ ಒಲೆಗಳು, ಅವುಗಳು ಪ್ರತ್ಯೇಕವಾಗಿರಬೇಕು ಅಥವಾ ಒಂದರಲ್ಲಿ ಎರಡನ್ನು ಬಳಕೆ ಮಾಡ್ಬೋದಾ? ಇಲ್ಲಿ ಒಂದರಲ್ಲಿ ಎರಡೇ ಬಳಕೆ ಮಾಡಲಿಕ್ಕಾಗಲ್ಲ. ನಾನಾಗಲೇ ಹೇಳಿದಾಗೆ ಈ ಎರಡು ಅನಿಲಗಳ ಒಂದು ಸಾಂದ್ರತೆ ಅಥವಾ ಡೆನ್ಸಿಟಿ ಬೇರೆ ಬೇರೆ ಇರೋದರಿಂದ ಜೈವಿಕ ಅನಿಲದ ಬಳಕೆಗಾಗಿ ಅಂತಲೇ ಬೇರೆಯಾದಂತಹ ಒಂದು ಸ್ಟೌಗಳನ್ನು ಅಥವಾ ಒಲೆಗಳನ್ನು ಇಲ್ಲಿ ತಯಾರು ಮಾಡಿರ್ತಾರೆ. ಅಂಥ ಒಲೆಗಳನ್ನು ನಾವಿಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಎಲ್ ಪಿ ಜಿ ಒಲೆಯನ್ನು ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಈಗ ಇದರಿಂದ ಹೊರಗೆ ಬರುವಂತಹ ಒಂದು ಬಗ್ಗಡ ಅಥವಾ ಸ್ಲರಿ ಅಂತ ಹೇಳ್ತೀವಿಲ್ಲ, ಇದರ ಒಂದು ಉಪಯೋಗ ಹೇಗೆ? ಈ ಸ್ಲರಿ ಅಥವಾ ಗೊಬ್ಬರದ ನೀರು ಅಂತ ನಾವೇನು ಹೇಳ್ತೀವಿ, ಇದು ಬಹಳ ಒಂದು ಉಪಯುಕ್ತವಾದಂತಹ ಒಂದು ವಸ್ತು. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರ್ತದೆ ಮತ್ತು ಒಳ್ಳೆಯ ಒಂದು ಉತ್ತಮ ಗೊಬ್ಬರ ಅಂತ ನಾವಿಲ್ಲಿ ಹೇಳ್ಬೋದು. ಆದರೆ ಇದನ್ನು ನೇರವಾಗಿ ನಾವು ಗಿಡಗಳಿಗೆ ಬಳಕೆ ಮಾಡೋದಕ್ಕೆ ಅಥವಾ ಬೆಳೆಗಳಿಗೆ ಬಳಕೆ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಹೆಚ್ಚು ಸಾರಜನಕ ನೈಟ್ರೋಜನ್ ಅಂತ ಏನು ಹೇಳ್ತೀವಿ ಅದರ ಪ್ರಮಾಣ ಹೆಚ್ಚಾಗಿರ್ತದೆ ಮತ್ತು ಬೇರೆಯ ಪೋಷಕಾಂಶಗಳ ಮಟ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ತದೆ. ಜೊತೆಗೆ ಇದು ಘಟಕದಿಂದ ಹೊರಬಂದ ತಕ್ಷಣ ಅಧಿಕ ತಾಪಮಾನ ಇದರಲ್ಲಿ ಇರೋದರಿಂದ ಬೆಳೆಗಳ ಮೇಲೆ ನಾವು ನೇರವಾಗಿ ಉಪಯೋಗ ಮಾಡೋದ್ರಿಂದ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮವನ್ನು ನಾವು ಕಾಣಬಹುದು. ಹಾಗಾಗಿ ಇದನ್ನು ಸ್ವಲ್ಪ ದಿನಗಳ ಮಟ್ಟಿಗೆ, ಅಂದರೆ 30 to 45 days ಮಟ್ಟಿಗೆ ಹಸಿರೆಲೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಇಟ್ಟರೆ ಅದು ಕೊಳೆಯುತ್ತೆ. ಕೊಳೆತ ನಂತರ ಇದನ್ನು ಉಪಯೋಗ ಮಾಡೋದ್ರಿಂದ ಒಳ್ಳೆಯ ಬೆಳೆಗಳನ್ನು ಮತ್ತು ಇಳುವರಿಯನ್ನು ನಾವು ತೆಗಿಬೋದಾಗಿದೆ. ಮತ್ತು ಈ ಸ್ಲರಿಯನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ತೆಳು ಮಾಡಿದ ನಂತರ ಎರೆಹುಳು ಗೊಬ್ಬರದ ಉತ್ಪಾದನೆಗೂ ಸಹ ನಾವು ಬಳಕೆಯನ್ನು ಮಾಡ್ಬೋದಾಗಿದೆ. ಮತ್ತು ಈ ಗೊಬ್ಬರವನ್ನು ತರಕಾರಿ ಬೆಳೆಯೋದಕ್ಕೆ ಹಾಗೆ ಮನೆಯ ಕೈತೋಟಗಳ ಬಳಕೆಗೆ ಹೆಚ್ಚು ಉಪಯುಕ್ತ ಅನ್ನೋದನ್ನು ನಾವು ಕಂಡುಕೊಂಡಿದ್ದೀವಿ. ನಾವು ಈಗಾಗಲೇ ಈ ಸ್ಲರಿಯ ಉಪಯೋಗದಿಂದ ತಾರಸಿಯಲ್ಲಿ ತರಕಾರಿಯನ್ನು ನಮ್ಮಲ್ಲಿ ಬೆಳೆದಿದ್ದೇವೆ, ಒಳ್ಳೆ ಇಳುವರಿ ಕೂಡ ಬಂದಿದೆ. ಮತ್ತು ಹಾಗೆ ತಾರಸಿಯಲ್ಲಿ ಬೆಳೆದಂಥ ತರಕಾರಿಯೇ ಉಪಯೋಗಿಸಿದ ನಂತರ ಅದರಿಂದ ತ್ಯಾಜ್ಯ ಬರುತ್ತಲ್ಲ, ಆ ತ್ಯಾಜ್ಯವನ್ನು ಮತ್ತೆ ನಾವು ಜೈವಿಕ ಅನಿಲದ ಉತ್ಪಾದನೆಗೆ ಉಪಯೋಗ ಮಾಡಿದ್ದೀವಿ. ಹಾಗಾಗಿ ಇದೊಂದು ರೀತಿ ರೀಸೈಕ್ಲಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಮರುಬಳಕೆ ಅಂತ ಏನು ಹೇಳ್ತೀವಿ. ಹಾಗೆ ಯಾವುದೂ ಕೂಡ ಇಲ್ಲಿ ವೇಸ್ಟ್ ಆಗೋದನ್ನು ನಾವು ಕಾಣೋದಿಲ್ಲ. ಮತ್ತು ಈ ಸ್ಲರಿನ 1 ಲೀಟ್ರಿಗೆ ಸುಮಾರು 10 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಫೋಲಿಯಾರ್ ಸ್ಪ್ರೇ ಅಂತ ಹೇಳ್ತಾರೆ, ಇದನ್ನು ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಗ್ರೋತ್ ಪ್ರೊಮೋಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾಗಿ ಉತ್ತಮ ಬೆಳವಣಿಗೆ ಮತ್ತು ಇಳುವರಿಯನ್ನು ನಾವು ಪಡ್ಕೋಬಹುದು. ಮತ್ತು ಇದ್ರ ಜೊತೆಗೆ ಗೊಬ್ಬರದಲ್ಲಿ ಮೀನಿನ ಅಂಶ ಇರೋದರಿಂದ ಇದು ಕೀಟನಾಶಕವಾಗಿ ಕೂಡ ಬಳಕೆಯನ್ನು ಮಾಡಲಾಗ್ತದೆ. ಇದನ್ನು ಬಳಸೋದರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳಿಂದ ಬರುವಂಥ ರೋಗಗಳನ್ನು ನಾವು ತಡೆಗಟ್ಟಬಹುದು. ಹಾಂ, ಅಂದರೆ ಈಗ ಒಂದು ಯೂನಿಟ್ ಅಂದರೆ ಈಗ 2 ಘನ ಮೀಟರ್ ಆಗ್ಬೋದು ಅಥವಾ 1 ಘನ ಮೀಟರ್ ಚಿಕ್ಕದಾದರೆ 1 ಘನ ಮೀಟರ್ನ ಅಳವಡಿಸ್ಕೊಳ್ಬೋದು ಅಂತ ಹೇಳಿದ್ರಿ. ಈಗ ದೊಡ್ಡ ಮಟ್ಟಿನಲ್ಲಿ ಮಾಡೋದಿದ್ರೆ ಹೋಟೆಲ್ಗಳಲ್ಲೇ ಆಗ್ಬೋದು ಅಥವಾ ಒಂದು ಹಾಸ್ಟೆಲ್ಗಳಲ್ಲಾಗ್ಬೋದು, ಯಾವ ರೀತಿ ಅಳವಡಿಸ್ಕೊಳ್ಬೋದು, ನಿಮ್ಮ ಸಲಹೆ ಏನು? ಈಗ ನಾನಾಗಲೇ ಹೇಳಿದಾಗ ಸಣ್ಣ ಪ್ರಮಾಣದ ಘಟಕಗಳನ್ನು ಮನೆಗಳಲ್ಲಿ, ಹಾಗೆ ದೊಡ್ಡ ಪ್ರಮಾಣದ ಘಟಕಗಳನ್ನು ಹಾಸ್ಟೆಲ್ ಹಾಗೂ ಹೋಟೆಲ್ಗಳಲ್ಲಿ ಸ್ಥಾಪನೆ ಮಾಡ್ಬೋದು. ಈ ಸ್ಥಾಪನೆ ಮಾಡೋದು ಕೂಡ ಈಗ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇರೋದ್ರಿಂದ 2 ಘನ ಮೀಟರ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅದೇ ರೀತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ 8 ಘನ ಮೀಟರ್, 10 ಘನ ಮೀಟರ್ ಇದು ಫ್ಯಾಕ್ಟ್ರಿಗಳಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ದೊರೆಯುವಂತಹ ತ್ಯಾಜ್ಯಕ್ಕೆ ತಕ್ಕಂತೆ ನಾವು ಈ ದೊಡ್ಡ ಮಟ್ಟದಲ್ಲಿ ಕೂಡ ನಾವು ಇದನ್ನು ಮಾಡಬಹುದು. ಮತ್ತು ಇನ್ನು ನೀವಾಗಲೇ ಹೇಳಿದಾಗ ಹಾಸ್ಟೆಲ್ ಮತ್ತು ಹೋಟೆಲ್ಗಳಲ್ಲಿ ಸ್ಥಾಪನೆ ಮಾಡೋದಾದರೆ ಇಲ್ಲಿ ಖಂಡಿತವಾಗಿ ನಾವು ಆರ್ಥಿಕ ಪ್ರಯೋಜನವನ್ನು ಪಡ್ಕೋಬೋದಾಗಿದೆ. ಯಾಕಂದರೆ ಮನೆಗಳಲ್ಲಿ ಸಾಮಾನ್ಯವಾಗಿ ತಿಂಗಳಿಗೆ 1-2 ಸಿಲಿಂಡರ್ಗಳನ್ನು ನಾವು ಬಳಕೆ ಮಾಡ್ತೇವೆ. ಈ ಒಂದು ಖರ್ಚಿನ ನಾವು ಉಳಿತಾಯ ಮಾಡ್ಬೋದು. ಇನ್ನು ಹಾಸ್ಟೆಲ್ ಮತ್ತು ಹೋಟೆಲ್ಗಳಲ್ಲಿ ಯಥೇಚ್ಛವಾಗಿ ತರಕಾರಿ ಮತ್ತು ಮೀನಿನ ತ್ಯಾಜ್ಯವನ್ನು ಸಿಗೋದನ್ನ ನಾವೆಲ್ಲ ನೋಡಿದ್ದೀವಿ. ಇದರಿಂದ ಸುಮಾರು 2 ರೀತಿಯಲ್ಲಿ ಹಣದ ಉಳಿತಾಯವನ್ನು ನಾವಿಲ್ಲಿ ಮಾಡ್ಬೋದು. ಒಂದು ಜೈವಿಕ ಅನಿಲದ ಉತ್ಪಾದನೆಯಿಂದ, ಇನ್ನೊಂದು ಗೊಬ್ಬರದ ಉತ್ಪಾದನೆಯಿಂದ ಕೂಡ ನಾವಿಲ್ಲಿ ಹಣವನ್ನು ಉಳಿತಾಯವನ್ನು ಮಾಡ್ಬೋದು. ಸಾಮಾನ್ಯವಾಗಿ ಹಾಸ್ಟೆಲ್ ಅಥವಾ ಹೋಟೆಲ್ಗಳಂತ ಅಂದರೆ ಉದ್ಯಾನವನ ಅಥವಾ ಕೈತೋಟಗಳಿರೋದನ್ನು ನಾವೆಲ್ಲ ಕಂಡಿದ್ದೇವೆ. ಇವರು ಗೊಬ್ಬರಕ್ಕೆ ಬಳಸುವಂತಹ ಹಣವನ್ನು ಇಲ್ಲಿ ಉಳಿತಾಯವನ್ನು ಮಾಡ್ಬೋದಾಗಿದೆ. ಆಮೇಲೆ ಈಗ ಪಟ್ಟಣ ಆಗ್ಬೋದು ಅಥವಾ ನಗರಗಳಲ್ಲಾಗ್ಬೋದು, ಈ ತ್ಯಾಜ್ಯ ನಿರ್ವಹಣೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಆ ತ್ಯಾಜ್ಯವನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು, ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವಂಥದ್ದು ಅಥವಾ ಅದರಿಂದ ಒಂದು ಅನಿಲವನ್ನು ಉತ್ಪಾದನೆ ಮಾಡಿ ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಅಂತ ಇತ್ತೀಚಿನ ಒಂದು ದಿವಸಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು, ನಮ್ಮ ತ್ಯಾಜ್ಯದ ಒಂದು ಹೊಣೆಗಾರಿಕೆಯು ಕೂಡ ನಮ್ಮದೇ ಆಗಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಹೇಳಿ. ಹೌದೌದು, ನೀವು ಹೇಳಿದಾಗೆ ನಮ್ಮ ಕಸ ನಮ್ಮ ಹೊಣೆ ಎನ್ನುವಂಥದ್ದು ಈಗ ಕಾನ್ಸೆಪ್ಟು ಎಲ್ಲ ಕಡೆ ಇರುವಂಥದ್ದನ್ನ ನಾವು ನೋಡಿದ್ದೇವೆ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಶ್ನೆ. ಯಾಕಂತಂದರೆ ನಾವೆಲ್ಲ ಕುಳಿತು ಚಿಂತನೆ ಮಾಡಬೇಕಾದಂತಹ ಒಂದು ಪ್ರಶ್ನೆ. ನೀವು ಹೇಳಿದಾಗ ಸಾಕಷ್ಟು ತ್ಯಾಜ್ಯವನ್ನು ನಮ್ಮ ಮನೆಗಳಿಂದ ಪ್ರತಿದಿನ ಸಂಗ್ರಹಣೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಈ ದೊಡ್ಡ ಘಟಕಗಳನ್ನು ಸ್ಥಾಪನೆ ಮಾಡಿ ಈ ತ್ಯಾಜ್ಯವನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಬೇಕಾದ್ರೆ ಮೊದಲು ನಾವು ಸಾರ್ವಜನಿಕರಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು. ಈಗ ನಮಗೆ ನಾವು ಕೊಡುವಂತಹ ಕಸ ಅಥವಾ ಸಿಗುವಂತಹ ಕಸದಲ್ಲಿ ಪ್ಲಾಸ್ಟಿಕ್ಕಿಂದ ಹಿಡಿದು ಪ್ರತಿಯೊಂದು ತ್ಯಾಜ್ಯವನ್ನು ಅವರು ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ. ಈ ಮಿಶ್ರಣ ಮಾಡಿ ಕೊಡುವುದರ ಬದಲು ಈ ತರಕಾರಿ, ಹಣ್ಣು ಮತ್ತು ಮೀನಿನ ತ್ಯಾಜ್ಯವನ್ನೇ ಒಂದು ಬೇರೆ ಮಾಡಿ ಬೇರ್ಪಡಿಸಿ ಕೊಡುವಂತಹ ಒಂದು ಜಾಗೃತಿಯನ್ನು ನಾವು ಜನರಲ್ಲಿ ಮೊದಲು ಮೂಡಿಸಬೇಕಾಗಿದೆ. ಇದಾದ ನಂತರ ಈ ರೀತಿ ಸಂಗ್ರಹಣೆ ಮಾಡಿದಂಥ ಕಸದಿಂದ ದೊಡ್ಡ ಮಟ್ಟದಲ್ಲಿ ನಾವು ಈ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿ ನಾವು ಅದನ್ನು ಸರಬರಾಜು ಕೂಡ ಮಾಡ್ಬೋದು ಬೇರೆಯವರಿಗೆ, ಈಗ ಯಾರಿಗೆ ಅಗತ್ಯವಿದೆ ಅವರಿಗೆ. ಆದ್ದರಿಂದ ಗೌರ್ಮೆಂಟ್ ಲೆವೆಲಲ್ಲಿ ಇದನ್ನು ಥಿಂಕ್ ಮಾಡುವಂಥ ಒಂದು ಅವಶ್ಯಕತೆ ಖಂಡಿತ ಇದೆ. ಇದರ ಜೊತೆಗೆ ಸಾಕಷ್ಟು ಗೊಬ್ಬರವನ್ನು ಸಹ ನಾವು ಉತ್ಪಾದನೆಯನ್ನು ಮಾಡ್ತಾ ಹೋಗ್ಬೋದು. ಸ್ವಲ್ಪ ಮಟ್ಟಿಗಾದರೂ ಈ ತ್ಯಾಜ್ಯ ವಿಲೇವಾರಿಗೆ ನಾವು ಪರಿಹಾರವನ್ನು ಕಂಡುಕೊಂಡಾಗೆ ಆಗ್ತದೆ. ಹಾಂ, ಆಮೇಲೆ ಈಗ ಈ ಪ್ಲಾಸ್ಟಿಕ್ ಅಥವಾ ಫೈಬರ್ ಡ್ರಮ್ ಅಂತ ಹೇಳಿದ್ರಿ, ಇದು ಎಲ್ಲಿ ಲಭ್ಯ ಇದೆ ಮತ್ತು ಇದರಲ್ಲಿ ಏನಾದರೂ ನ್ಯೂನತೆಗಳಿವೆಯಾ ಅಂತ, ಇಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅದನ್ನು ಒಂದು ಅನಿಲ ಉತ್ಪಾದನೆ ಮಾಡುವಲ್ಲಿ? ಇದರಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನತೆಗಳಿಲ್ಲ. ಈಗ ಫೈಬರ್ ತೊಟ್ಟಿಗಳೇನಾದರೂ ನಾನಾಗಲೇ ಹೇಳಿದಾಗ ಲೀಕೇಜ್ ಅಥವಾ ರಂಧ್ರಗಳಾದರೆ ಸುಲಭವಾಗಿ ನಾವು ಅದನ್ನು ದುರಸ್ತಿಯನ್ನು ಮಾಡಬಹುದು. ಮತ್ತು ಇದರಿಂದ ಜೈವಿಕ ಅನಿಲದ ಉತ್ಪಾದನೆಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ. ಹಾಗಾಗಿ ಇದನ್ನು ನಾವು ಜೈವಿಕ ಅನಿಲಕ್ಕೆ ಖಂಡಿತ ಉಪಯೋಗವನ್ನು ಮಾಡಬಹುದು. ಮತ್ತು ಇನ್ನು ಎಲ್ಲಿ ಸಿಗ್ತದೆ ಅಂತ ಕೇಳುವಂಥ ವಿಚಾರಕ್ಕೆ, ನಾವು ಕಳೆದ ನವೆಂಬರ್ನಲ್ಲಿ 2 ಟನ್ ಸಾಮರ್ಥ್ಯದ ಘಟಕವನ್ನು ಖರೀದಿ ಮಾಡಿದ್ವಿ. ಇದನ್ನು ಎರ್ನಾಕುಲಮ್ಮಲ್ಲಿರುವಂತಹ ಮುನಂಬಮ್ ಅನ್ನೋ ಸ್ಥಳದಲ್ಲಿ ಈ ಘಟಕವನ್ನು ತಯಾರಿಕೆ ಮಾಡ್ತಾರೆ. ಮತ್ತು 2 ಟನ್ ಸಾಮರ್ಥ್ಯದ ಘಟಕಕ್ಕೆ ಸುಮಾರು 40,000 ರೂಪಾಯಿಗಳನ್ನು ನಾವು ಆ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಅದರಲ್ಲಿ ಸಾಗಾಣಿಕೆ ವೆಚ್ಚ ಜೊತೆಗೆ ಸ್ಟೌ ವೆಚ್ಚ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಮತ್ತು ಇಲ್ಲಿ ಅಜಿತ್ ಅನ್ನುವಂಥವರು ಒಬ್ಬರು ಮಾಲೀಕರಿದ್ದಾರೆ, ಅವರನ್ನು ನಾವು ಸಂಪರ್ಕ ಮಾಡೋದ್ರಿಂದ ಈ ರೀತಿಯಾದಂಥ ಘಟಕಗಳನ್ನು ನಾವು ತಂದುಕೋಬೋದು. ನಾನು ಬೇಕಿದ್ದರೆ ಅವ್ರದ್ದು 1-2 ಮೊಬೈಲ್ ಸಂಖ್ಯೆಗಳು ನನ್ನಲ್ಲಿದೆ, ನಾನು ಹೇಳ್ತೇನೆ, ಬರೆದಿಟ್ಕೊಬೋದು. ಮತ್ತು ಇವರ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು 9388988855. ಮತ್ತು ಇನ್ನೊಂದು ಸಂಖ್ಯೆ ಕೂಡ ಇದೆ ಅವರಲ್ಲಿ, ಅದು 9847139000. ಮತ್ತು ಈ ವೈಜ್ಞಾನಿಕವಾದಂಥ ಮಾಹಿತಿ ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ವಿಳಾಸವನ್ನು ಹೇಳಿಬಿಡಿ. ನಮ್ಮ ಸಂಶೋಧನಾ ಕೇಂದ್ರ ಹೊಯ್ಗೆ ಬಜಾರ್ನಲ್ಲಿದೆ. ಈ ಹೊಯ್ಗೆ ಬಜಾರ್ನಲ್ಲಿ ಮೀನುಗಾರಿಕಾ ಕಾಲೇಜಿನ ತಾಂತ್ರಿಕ ವಿಭಾಗ ಇದೆ. ಆ ತಾಂತ್ರಿಕ ವಿಭಾಗದ ಒಟ್ಟಿಗೆ ನಮ್ಮ ಕೇಂದ್ರೀಯ ಸಂಶೋಧನಾ ಕೇಂದ್ರ, ನಮ್ಮದು ಸೆಂಟ್ರಲ್ ಮರೈನ್ ಫಿಷರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ, ಅದು ಅಲ್ಲಿದೆ. ಅಲ್ಲಿ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆ ಏನಾದರೂ ನೀವು ಸಂಪರ್ಕಿಸಬೇಕಾದ್ರೆ 244-2451-52 ನೀವು ಕರೆಯನ್ನು ಮಾಡಬೇಕಾಗ್ತದೆ. ಹಾಗೆ ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾನು ನೀಡ್ತೇನೆ. ನನ್ನ ಮೊಬೈಲ್ ಸಂಖ್ಯೆ ಬಂದು 9400350369. ಭಾಳ ಸಂತೋಷ ಡಾಕ್ಟರ್ ರಾಜೇಶ್ ಅವರೇ. ಮೀನಿನ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆಯನ್ನು ಯಾವ ರೀತಿ ಮಾಡಬಹುದು, ಹಾಗೂ ಇದರ ಮೂಲಕ ಈ ತ್ಯಾಜ್ಯದ ಒಂದು ಮರುಬಳಕೆಯನ್ನು ಮಾಡಿಕೊಂಡು ಇಂಧನ ಉತ್ಪಾದನೆ ಮಾಡುವಂಥದ್ದು, ಹಾಗೂ ಅದರ ನಿರ್ವಹಣೆ ಮಾಡುವಂಥದ್ದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಮೀನಿನ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆಯ ಕುರಿತು ಡಾಕ್ಟರ್ ರಾಜೇಶ್ ಕೆ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಮೀನು ಮರಿ ಉತ್ಪಾದನೆಯ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಶ್ರೀನಿವಾಸ್ ಹೊಲಕೋಟಿ ಅವರಿಂದ ಮಾಹಿತಿ ಕೇಳೋಣ. ನಮಸ್ಕಾರ. ಸ್ತೋತ್ರಗಳೇ. ಇವತ್ತು ಮೀನ್ಮರಿ ಉತ್ಪಾದನೆ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋಕೆ ಬಂದಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಒಳನಾಡು ಮೀನು ಕೃಷಿಗೆ ವಿಪುಲವಾದ ಅವಕಾಶ ಇದೆ. ಆದರೆ ಸುತ್ತ 200 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವ ಮೀನುಮರಿ ಉತ್ಪಾದನಾ ಕೇಂದ್ರನೂ ಇಲ್ಲ. ಮೀನುಗಾರಿಕೆ ಇಲಾಖೆ ಕಾರ್ಕಳದಲ್ಲಿ ಬಿಟ್ಟರೆ ನಾವು ದೂರದಿಂದ ಮೀನುಮರಿ ತರಬೇಕಾಗತ್ತೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮೀನುಮರಿ ಸಾಕಾಣಿಕೆ ತುಂಬ ಬೇಡಿಕೆ ಇದೆ. ಪ್ರತಿ ವರ್ಷ 3-4 ಸಾವಿರ ಮಿಲಿಮೀಟರ್ ಮಳೆಯಾಗೋದ್ರಿಂದ 2-3 ಅಡಿ ನೀರು ನಿಲ್ಲೋ ಸಣ್ಣ ಕೆರೆ ಕುಂಟೆ ಕೃಷಿ ಹೊಂಡಗಳಿಗೇನು ಕೊರತೆ ಇಲ್ಲ. ಮೊದಲು ನಮ್ಮ ಕೃಷಿ ಕೇಂದ್ರದಲ್ಲೇ ಮೀನುಮರಿ ಸಾಕಣೆ ಮಾಡಿ ಜಿಲ್ಲೆ ರೈತರಿಗೆ ಸರಬರಾಜು ಮಾಡ್ತಿದ್ವಿ. ನಂತರ ರೈತರು ಗುಂಪು ಮಾಡಿ ಅವರಿಂದಲೇ ಮೀನುಮರಿ ಸಾಕಣೆ ಮಾಡಿಸಿ ಬೆರಳುದ್ದ ಗಾತ್ರದ ಮೀನುಮರಿಗಳನ್ನು ರೈತರಿಂದಲೇ ಸರಬರಾಜು ಮಾಡಿಸಲಾಗ್ತಿದೆ. ಈ ಮೀನುಮರಿ ಸಾಕಣೆ ಬಲು ಸುಲಭ ಮತ್ತು ಲಾಭದಾಯಕ. 2-3 ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ಬೇಕಾಗಿರೋದು 2-3 ತಿಂಗಳು ನೀರು ನಿಲ್ಲೋ ಜಾಗ, ಇಷ್ಟಿದ್ರೆ ಮುಂದಿನ ತಯಾರಿ ಮಾಡ್ಕೋಬಹುದು. ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ನಲ್ಲಿ, ಅಂದರೆ BRP ಅಂತ ಏನು ಕರಿತೀವಿ, ಅಲ್ಲಿ ಮೀನುಗಾರಿಕೆ ಇಲಾಖೆಯ ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ಪ್ರಮುಖವಾಗಿ ಗೆಂಡೆ ಮೀನು ಜಾತಿಯ ಮೀನುಗಳಾದಂಥ ಕಟ್ಲ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ ಮತ್ತು ಬೆಳ್ಳಿಗೆಂಡೆ ಮೀನುಗಳ ಮರಿ ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಸೊಳ್ಳೆ ಮರಿಯಷ್ಟೇ ಸಣ್ಣದಿರುವ 5 ದಿನದ ಮರಿಯನ್ನು ಕೊಡ್ತಾರೆ. ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ಹೊರತುಪಡಿಸಿ ಉಳಿದ ತಳಿಗಳ ಮೇ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಲಭ್ಯ ಇರುತ್ತೆ. ಸಾಮಾನ್ಯ ಗೆಂಡೆ ಮೀನು ಮರಿಗಳು ಬಹುಶಃ ವರ್ಷಪೂರ್ತಿ ಲಭ್ಯ ಇರುತ್ತೆ. 100,000 ಮರಿಗೆ ಕೇವಲ 1,000 ರೂಪಾಯಿ ಮಾತ್ರ. ಇದರಲ್ಲಿ %20 ಬದುಕುಳಿದರೂ ಒಂದು ಮರಿಗೆ 1 ರೂನಂತೆ ನಾವು ಮಾರಾಟ ಮಾಡಿದ್ರೂ 20,000 ಬರುತ್ತೆ. ಅಂದರೆ ಇದು ಲಾಭ ಅಲ್ವೇ? ಈ ಥರ ಲಾಭದಾಯಕ ಕೃಷಿ ಮಾಡಬೇಕಾದ್ರೆ 10-20 ಗುಂಟೆ ವಿಸ್ತೀರ್ಣದ ಯಾವುದೇ ಮಣ್ಣಿನ ಕೊಳಗಳನ್ನು ನಾವು ಬಳಸ್ಕೋಬೋದು. ಸ್ವಂತ ಜಮೀನುಗಳಲ್ಲಿ ಮರಿಪಾಲನೆ ಕೈಗೊಳ್ಳುವಾಗ ಆಯತಾಕಾರದ ಕೊಳಗಳನ್ನು ನಿರ್ಮಿಸಿಕೊಳ್ಬೇಕು. ಕೊಳದ ಆಳ 3-5 ಅಡಿ ಅಷ್ಟಿದ್ದರೆ ಸಾಕು. ಕಳೆ ಮೀನುಗಳನ್ನು ಕೊಳಕ್ಕೆ ಬರದ ಹಾಗೆ ಕೊಳದ ಒಳತೂಬಿಗೆ ಬಲೆಯನ್ನು ಕಟ್ಟಿ ನೀರನ್ನು ಕೊಳಕ್ಕೆ ಬಿಟ್ಕೊಳ್ಬೇಕು. ಮರಿಗಳು ಹೊರಗೆ ಹೋಗದ ಹಾಗೆ ಹೊರತೂಬಿಗೂ ಕೂಡ ನಾವು ಬಲೆಯನ್ನು ಕಟ್ಕೋಬೇಕಾಗುತ್ತೆ. ಎಲ್ಲ ಕೆಲಸಕ್ಕೂ ಮುನ್ನ ಪೂರ್ವ ಸಿದ್ಧತೆ ಅನ್ನುವಂಥದ್ದು ತುಂಬ ಅವಶ್ಯಕ. ಹಾಗೆ ಇಲ್ಲಿಯೂ ಕೂಡ ಕೊಳದ ಸಿದ್ಧತೆ ಮಾಡಿಕೊಳ್ಬೇಕು. ಹಳೆಯ ಕೊಳಗಳಾಗಿದ್ದರೆ ಕಳೆ ಸಸ್ಯಗಳು ಹಾಗೂ ಕಳೆ ಮೀನುಗಳನ್ನು ನಿರ್ಮೂಲನೆ ಮಾಡಿ ಹೆಕ್ಟೇರ್ಗೆ 2 ಟನ್ನಷ್ಟು ಹಸಿ ಸಗಣೆ, 100-200 ಕೆಜಿ ಸುಣ್ಣ, 10 ಕೆಜಿ ಯೂರಿಯಾವನ್ನು ಹಾಕಬೇಕಾಗತ್ತೆ. ಕೊಳಗಳು ಚೌಳ ಅಥವಾ ಕ್ಷಾರ ಮಣ್ಣಿನ ಜಮೀನಿನಲ್ಲಿದ್ದರೆ ಸುಣ್ಣದ ಬದಲು ಜಿಪ್ಸಮನ್ನು ಹೆಕ್ಟೇರ್ಗೆ 600-800 ಕೆಜಿಯಷ್ಟು ಹಾಕಬೇಕಾಗತ್ತೆ. 5 ದಿನದ ಸ್ಪಾನ್ ಮರಿಗಳು ಬಿಡುವ 1 ವಾರದ ಮುನ್ನ ಕೊಳವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಮಾಮೂಲಿ ಹಸಿ ಸಗಣಿ ಹಾಕೋ ಬದಲು ಒಂದು ತೊಟ್ಟೆಯಲ್ಲಿ ಬೇಕಾದ ಪ್ರಮಾಣದ ಸಗಣಿಯನ್ನು ಹಾಕಿ 1 ವಾರ ಕೊಳಸಿ ಕೊಳಕ್ಕೆ ಹಾಕಿದಾಗ ಕೊಳದಲ್ಲಿ ನೈಸರ್ಗಿಕ ಆಹಾರದ ಉತ್ಪತ್ತಿ ಭಾಳ ಬೇಗ ಆಗುತ್ತೆ. ಈ ರೀತಿಯಾಗಿ ಪೂರ್ವ ಸಿದ್ಧತೆಯಿಂದ ತಯಾರಾದ ಕೊಳಕ್ಕೆ ಮೀನುಮರಿ ಬಿತ್ತನೆ ಮಾಡಬೇಕು. 1 ಹೆಕ್ಟೇರ್ಗೆ ವಿಸ್ತೀರ್ಣದ ಕೊಳಕ್ಕೆ 40-60 ಲಕ್ಷ ಸ್ಪಾನ್, ಅಂದರೆ 1 ಚದುರ ಮೀಟರ್ಗೆ 400-600 ಸ್ಪಾನ್ಗಳನ್ನು ನಾವು ಬಿಡ್ಬೋದು. ನೈಸರ್ಗಿಕ ಆಹಾರದ ಜೊತೆಗೆ ಕೃತಕ ಆಹಾರದ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಸ್ಪಾನ್ಗಳನ್ನು ಬಿಟ್ಟ ಮೊದಲ ವಾರದಲ್ಲಿ ಕಡಲೆಕಾಯಿ ಹಿಂಡಿ ಹಾಲನ್ನು 1 ಲಕ್ಷ ಸ್ಪಾನ್ಗೆ 1 ಕೆಜಿಯಂತೆ ದಿನಕ್ಕೆ 2 ಕಂತುಗಳನ್ನು ವಿಭಜಿಸಿ ಕೊಡಬೇಕಾಗತ್ತೆ. ನಂತರ ದಿನಗಳಲ್ಲಿ ಕಡಲೆಕಾಯಿ ಹಿಂಡಿಯ ಜೊತೆಗೆ ಅಕ್ಕಿ ತೌಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮೀನುಮರಿಗಳ ದೇಹ ತೂಕದ 10%ನ ದಿನಕ್ಕೆ 2 ಅಥವಾ 3 ಕಂತುಗಳಲ್ಲಿ ನೀಡಬಹುದು. ನಂತರ ಪ್ರತಿ ವಾರಕ್ಕೊಮ್ಮೆ 200-300 ಕೆಜಿ ಹಸಸಗಣೆಯನ್ನು ರಾಡಿ ರೂಪದಲ್ಲಿ ಎಲ್ಲ ಕಡೆ ಹಾಕಬೇಕು. ನೀರಿನ ಪಾರದರ್ಶಕತೆ 25-35 ಸೆಂಟಿಮೀಟರ್ನಷ್ಟು ಇರಬೇಕು. ನೀರು ಅತಿ ಪಚ್ಚ ಹೆಸರು ಬಣ್ಣಕ್ಕೆ ತಿರುಗಿದಾಗ 20-25% ನೀರನ್ನು ನಾವು ಬದಲಾವಣೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮೀನುಗಳು ಮಾರಾಟ ಹಂತ ತಲುಪಿದಾಗ ಮರಿಗಳನ್ನು 1 ಅಥವಾ 2 ಹಂತಗಳಲ್ಲೇ ಮಾರಾಟ ಮಾಡಬಹುದು. ಸುಮಾರು 30-40 ದಿನಗಳಲ್ಲಿ ಮರಿಗಳು 4-5 ಸೆಂಟಿಮೀಟರ್ ತಲುಪಿದಾಗ, ಅಥವಾ 70-90 ದಿನಗಳಲ್ಲಿ 8-10 ಸೆಂಟಿಮೀಟರ್ ತಲುಪಿದಾಗ ಬೆಳುದ್ದದ ಮರಿಗಳನ್ನು ನಾವು ಮಾರುವುದು ಸೂಕ್ತ. ಸ್ಪಾನ್ ಹಂತದಿಂದ ಬೆಳುದ್ದ ಗಾತ್ರದವರೆಗೆ ಸುಮಾರು 15-25% ಬದುಕುಳಿಯುವಂಥ ಸಾಧ್ಯತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಮರಿಗಳನ್ನು ಮಾರಾಟ ಮಾಡುವ ಒಂದು ದಿನ ಮೊದಲು ಆಹಾರ ಹಾಕ್ದಿರೋದು ಒಳ್ಳೆಯದು. ಮರಿಗಳನ್ನು ಎಳೆಬಲೆ ಮುಖಾಂತರ ಎಳೆದು ಅವುಗಳನ್ನು ಹಾಪಗಳಲ್ಲಿ ಹಾಕಿಟ್ಕೊಳ್ಬೇಕು. ಹಾಪಗಳ ಹೊರಗಡೆಯಿಂದ ಆಗಾಗ ನೀರನ್ನು ಎರಚ್ತಾ ಇರಬೇಕು. 3-4 ಗಂಟೆಗಳ ಕಾಲ ಹಾಪಗಳಲ್ಲಿಟ್ಟು ನಂತರ ಆಮ್ಲಜನಕದಲ್ಲಿ ಪ್ಯಾಕ್ ಮಾಡಿ ಸಾಕಣೆ ಮಾಡ್ಬೋದು. ಬೆಳೆದ ಗಾತ್ರದ ಮರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದೂರದ ಪ್ರಯಾಣಕ್ಕೆ ನಾವು ಕಳಿಸೋದಾದರೆ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನಿರಂತರ ಆಮ್ಲಜನಕ ಹಾಯಿಸ್ತಾ ನಾವು ಸಾಕಣೆ ಮಾಡೋದು ಒಳ್ಳೆಯದು. ಸಾಕಣೆ ಸಮಯದಲ್ಲಿ ಅನುಸರಿಸಬೇಕಾದಂಥ ಕೆಲವು ಕ್ರಮಗಳಂತಂದರೆ, ಸಣ್ಣ ಕೊಳಗಳಾದರೆ ಪಕ್ಷಿಗಳಿಂದ ರಕ್ಷಣೆ ನೀಡೋದಕ್ಕೆ ಕೊಳದ ಮೇಲೆ ಸಣ್ಣ ಕಣ್ಣಿನ ಬಲೆಯನ್ನು ಹಾಕಬೇಕು. ದೊಡ್ಡ ಕೊಳಗಳಾದರೆ ಅಲ್ಲಲ್ಲಿ ತಂತಿಗಳನ್ನು ಕಟ್ಟಿ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಕಟ್ಟಬೇಕಾಗುತ್ತೆ. ಅಗತ್ಯವಿದ್ದರೆ ನಿತ್ಯ ಕಾವಲು ಕೂಡ ಇಡಬೇಕಾಗುತ್ತೆ. ಕ್ರಿಮಿನಾಶಕಗಳು ಅಥವಾ ಇತರೆ ರಾಸಾಯನಿಕಗಳು ಕೊಳಕ್ಕೆ ಸೇರದ ಹಾಗೆ ನಾವು ನೋಡ್ಕೋಬೇಕು. ಮರಿಗಳನ್ನು ಮಾರೋದಕ್ಕೆ ಅಗತ್ಯವಿರತಕ್ಕಂಥ ಪಾಲಿಥಿನ್ ಕವರ್ಗಳು ಹಾಗೂ ಆಮ್ಲಜನಕದ ಸಿಲಿಂಡರ್ಗಳನ್ನು ನಾವು ಮೊದಲೇ ವ್ಯವಸ್ಥೆ ಮಾಡಿಕೊಂಡಿರಬೇಕು. ಕಳೆ ಆವೃತ ಅಥವಾ ಆಳವಾದ ಕೊಳಗಳಲ್ಲಿ ಮೀನುಮರಿ ಪಾಲನೆ ಮಾಡೋದು ಕಷ್ಟ. ಅಂಥ ಕೊಳಗಳಲ್ಲಿ ಹಾಪಗಳನ್ನು ಬಳಸಿ ಮೀನುಮರಿ ಪಾಲನೆ ಮಾಡ್ಬೋದು. 8-100 ಚದುರ ಮೀಟರ್ ವಿಸ್ತೀರ್ಣ ಹಾಪಗಳನ್ನು ಬಳಸ್ಕೋಬೋದು. ಸ್ಪಾನ್ಗಳಾದರೆ 500-800, ಫ್ರೈಗಳಾದರೆ 50-100ವರೆಗೂ ಬಿತ್ತನೆ ಮಾಡ್ಬೋದು. ಸ್ಪಾನ್ನಿಂದ ಬೆಳುದ್ದದ ಮರಿಗಳವರೆಗೆ ಒಂದೇ ಹಾಪದಲ್ಲಿ ಬೆಳೆಯೋದಾದರೆ 25-30% ಫ್ರೈನಿಂದ ಬೆಳುದ್ದದ ಮರಿಗಳನ್ನು ಪಾಲನೆ ಮಾಡೋದಾದರೆ 80-90% ಬದುಕುಳಿಯ ಸಾಧ್ಯತೆಯನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಆಪಬಲೆಗಳು ಪಾಚಿ ಕಟ್ಕೊಂಡು ನೀರಿನ ಚಲನೆಗೆ ಅಡ್ಡಿಯಾಗೋದ್ರಿಂದ ಆಪಗಳಲ್ಲಿ ಕರಗಿದ ಆಮ್ಲಜನಕದ ಕೊರತೆಯುಂಟಾಗೋದನ್ನು ತಪ್ಪಿಸೋದಕ್ಕೆ ವಾರಕ್ಕೊಮ್ಮೆ ಬಲೆಯ ಒಳಹೊರಗುಗಳನ್ನು ಬ್ರಷ್ಗಳಿಂದ ಸ್ವಚ್ಛ ಮಾಡ್ತಾ ಇರಬೇಕಾಗತ್ತೆ. ಕೃಷಿ ಜಲಕೃಷಿಯಲ್ಲಿ ಇದಮಿತ್ಯಂ ಎಂದು ಸಿದ್ಧಾಂತನ ಬರೆಯಲಾಗೋದಿಲ್ಲ. ಎಲ್ಲವೂ ನಿಮ್ಮಲ್ಲಿರುವ ಸಂಪನ್ಮೂಲದ ಲಭ್ಯತೆ, ಅಲ್ಲಿನ ಅವಕಾಶ ಮತ್ತು ಕೊರತೆಗಳು, ನಿಮ್ಮಲ್ಲಿರುವ ವೈಜ್ಞಾನಿಕ ಮತ್ತು ವ್ಯವಹಾರಿಕ ಜಾಣ್ಮೆ, ಬಂಡವಾಳ ಹೂಡಿಕೆ ಶಕ್ತಿ, ಆಯ್ಕೆ ಮಾಡಿಕೊಂಡ ಸಾಕಾಣೆ ಮಾದರಿ, ನಿರ್ವಹಣೆ ಮತ್ತು ಮಾರುಕಟ್ಟೆ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ಮಾಡಬೇಕು. ಕಾಲಕಾಲಕ್ಕೆ ತಜ್ಞರ ಸಲಹೆಯನ್ನು ಪಡೆಯೋದಕ್ಕೆ ಮರೆಯಬಾರ್ದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 8-1-7-7-6-1-7-4-3. ಧನ್ಯವಾದಗಳು. ಮೀನುಮರಿ ಉತ್ಪಾದನೆಯ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಶ್ರೀನಿವಾಸ್ ಹೊಲಕೋಟಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳೋಣ. ಹರಿ ಕುಣಿದ ನಮ್ಮ ಹರಿ ಕುಣಿದನು, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ, ಅಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ ಹರಿ ಕುಣಿದಾನೋ, ಸಕಲರ ಪಾಲಿಪ ಹರಿ ಕುಣಿದ, ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದಾನೋ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುಚ್ಚಿನ ಸರ, ಧರಳೆಯರೊಡಗೂಡಿ ಹರಿ ಕುಣಿದ, ಧರಳೆಯರೊಡಗೂಡಿ ಹರಿ ಕುಣಿದ, ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಬಿಂದುಲಿ ಭಾಪುರಿ, ಅಂದುಗೆ ಅರಳೆಲೆ